ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ? ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಿಕೆ ಬೆಳೆಯಲ್ಲಿ ಮಿಶ್ರ ಮತ್ತು ಅಂತರ ಬೆಳೆ ನಿರ್ವಹಣೆ ಈ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮೊಡಲಿದ್ದಾರೆ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್, ಪ್ರಾಧ್ಯಾಪಕರು, ತೋಟಗಾರಿಕೆ ಮತ್ತು ಮುಖ್ಯಸ್ಥರು, ಅಡಿಕೆ ಸಂಶೋಧನಾ ಕೇಂದ್ರ ಕೇಳದ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿನ ತಜ್ಞರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಅಡಿಕೆ ಬೆಳೆಯಲ್ಲಿ ಮಿಶ್ರ ಮತ್ತು ಅಂತರ್ ಬೆಳೆ ಒಂದು ನಿರ್ವಹಣೆ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಅಡಿಕೆಯಲ್ಲಿ ನಾವು ಯಾವ್ಯಾವ ಒಂದು ಮಿಶ್ರ ಬೆಳೆಗಳನ್ನ ತೆಗೆದುಕೊಳ್ಬಹುದಂತ? ಅಡಿಕೆಯಲ್ಲಿ ಅಡಿಕೆಯ ತೋಟದ ವಯಸ್ಸಿನ ಆಧಾರದ ಮೇಲೆ ಬೆಳೆಗಳನ್ನ ನಿರ್ಣಯ ಮಾಡಬೇಕಾಗ್ತದೆ. ಮತ್ತೆ ಪ್ರದೇಶನೂ ಸಹಿತ, ಯಾವ ಪ್ರದೇಶ, ಯಾಕಂದ್ರೆ ಮಾರುಕಟ್ಟೆ ಬಹಳ ಮುಖ್ಯ. ಬರೀ ಬೆಳೆಯೋದಷ್ಟೇ ಅಲ್ಲ, ಮಾರುಕಟ್ಟೆನೂ ಬಹಳ ಮುಖ್ಯ. ಈಗ 1 ವರ್ಷದಿಂದ 5 ವರ್ಷದ ತೋಟ, 5 ರಿಂದ 10 ವರ್ಷ ಮತ್ತು 10 ವರ್ಷದ ಮೇಲ್ಪಟ್ಟು, ಹೀಗೆ ವಿಭಾಗಗಳನ್ನ ನಾವು ಮಾಡ್ಕೊಳ್ತೇವೆ. 1 ರಿಂದ 5 ವರ್ಷದ ತೋಟ ಇದ್ರೆ ವಿವಿಧ ಜಾತಿಯ ತರಕಾರಿಗಳನ್ನ ನಾವು ಮಾಡ್ಕೊಳ್ಬಹುದು, ಹೂವಿನ ಬೆಳೆಗಳನ್ನು ಮಾಡ್ಕೊಳ್ಬಹುದು, ಮತ್ತೆ ಹಣ್ಣಿನ ಬೆಳೆಗಳಾದಂತಹ ಪಪ್ಪಾಯ ಮಾಡಬಹುದು, ಮತ್ತೆ ಬಹುವಾರ್ಷಿಕ ತರಕಾರಿಗಳಾದಂತಹ ನುಗ್ಗೆಯನ್ನು ಮಾಡಬಹುದು, ಕರಿಬೇವನ್ನು ಮಾಡಬಹುದು. ಇನ್ನು 5 ವರ್ಷದ ಮೇಲ್ಪಟ್ಟ ತೋಟ ಇದ್ರೆ ಕೊಕ್ಕೋ ಬೆಳೆ ಬಹಳ ಉತ್ತಮ ಆಗ್ತದೆ. ಮತ್ತೆ ಬಾಳೆ ಸಣ್ಣ ತೋಟಗಳಲ್ಲೂ ಮಾಡಬಹುದು, ಮತ್ತೆ ದೊಡ್ಡ ತೋಟಗಳಲ್ಲೂ ಮಾಡಬಹುದು. ಮತ್ತೆ 6 ವರ್ಷ 7 ವರ್ಷದ ನಂತರ ತೋಟಗಳಲ್ಲಿ ನೀವು ಕಾಳುಮೆಣಸು ಬಹಳ ಉತ್ತಮವಾದಂತ ಒಂದು ಅಂತರ್ಬೆಳೆ ಅದನ್ನ ಮಾಡಬಹುದು. ಹಾಗಾಗಿ ಮತ್ತೆ ನಿಮ್ಮ ತೋಟ ಯಾವ ಪ್ರದೇಶದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ವಾತಾವರಣ, ಮಾರುಕಟ್ಟೆ, ಆಳುಗಳ ಲಭ್ಯತೆ, ಮತ್ತೆ ನಿಮ್ಮ ಎಷ್ಟು ಸಮಯವನ್ನ ನೀವು ಆ ತೋಟ ನಿರ್ವಹಣೆಗೆ ಕೊಡ್ತೀರಿ, ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಬೆಳೆಗಳನ್ನು ನಿರ್ಣಯ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವು ಕೆಟ್ಟ ಸಮಸ್ಯೆಗಳು ಆಗ್ಬಿಟ್ಟಿದೆ ಪಾಪ ರೈತರಲ್ಲಿ. ಏನಕ್ಕಂತಂದ್ರೆ ಈಗ ಯಾರೋ ಹೇಳಿದ್ರು ಅಂತೇಳಿ ಕೆಲವು ಔಷಧಿ ಸಸ್ಯಗಳನ್ನ ರೈತರು ಬೆಳೆದು ಕೈ ಸುಟ್ಕೊಂಡಿದ್ದಾರೆ. ಹೌದು ಸರ್. ಯಾಕಂದ್ರೆ ಔಷಧಿ ಸಸ್ಯಗಳು ಬೆಳೆದಾಗ ಅದಕ್ಕೆ ಸಮರ್ಪಕವಾದ ಮಾರುಕಟ್ಟೆಯನ್ನು ಮೊದಲೇ ನೋಡಿಕೊಂಡು ಬೆಳಿಬೇಕಾಗ್ತದೆ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬಾಳೆ. ಬಾಳೆ ಬೆಳೆದಾಗ ನೀವು ಹತ್ರದ ಮಾರುಕಟ್ಟೆಯಲ್ಲಿ ಹೋಗಿ ಬಾಳೆ ಹಣ್ಣನ್ನು ಮಾರಾಟ ಮಾಡಬಹುದು. ಹೂವಿನ ಬೆಳೆ ಆದ್ರೆ ಈ ಚೆಂಡು ಹೂ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಸೇವಂತಿ, ಅವನ್ನ ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಬಹುದು. ಅದು ಲಾಸ್ಟ್ ಟೈಮ್ ನಮ್ಗೆ ಗೊತ್ತಿದ್ದ ಹಾಗೆ ಶಿಕಾರಿಪುರದ ಅಕ್ಕಪಕ್ಕದಲ್ಲಿ 2-3 ವರ್ಷದ ಹಿಂದೆ ಸಾಕಷ್ಟು ಜನ ಶತಾವರಿ ಅನ್ನೋದು ಒಂದು ಔಷಧಿ ಸಸ್ಯವನ್ನು ಬೆಳೆದ್ರು. ಆ ನಂತರ ಏನಾಯ್ತು, ಅದು ಮಾರುಕಟ್ಟೆಯಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ಟು ಬಹಳಷ್ಟು ಜನರಿಗೆ ತೊಂದರೆ ಆಗ್ಬಿಡ್ತು. ಅವ್ರು ಎಲ್ಲಿ ಮಾರಾಟ ಮಾಡೋದು? ಹಾಗಾಗಿ ನಾವು ಮಾರುಕಟ್ಟೆ ಆಧಾರದಲ್ಲಿ ಇಟ್ಕೊಂಡು ಮತ್ತೆ ನಮ್ಮ ವ್ಯವಸ್ಥೆಗಳನ್ನ ಸರಿಯಾಗಿ ನೋಡಿಕೊಂಡು ಬೆಳೆಯನ್ನ ಬೆಳೆಯೋದು ಬಹಳ ಸೂಕ್ತ. ಈಗ ನಮ್ಮ ರೈತರಿಗೆ ಈ ಒಂದು ವ್ಯಾಖ್ಯಾನ ಹೇಗೆ ಮಾಡ್ತೀರಿ, ಮಿಶ್ರ ಹಾಗೂ ಅಂತರ್ಬೆಳೆ, ಇದು ಯಾವ ರೀತಿಯಿಂದ ನಾವು ಅವರಿಗೆ ನಾವು ಸಮಜಾಯಿಸಿ ಕೊಡಬಹುದು ಅಥವಾ ಯಾವ ರೀತಿಯಿಂದ ಅವರಿಗೆ ಅರ್ಥೈಸಬಹುದು ಅಂತ ಹೇಳ್ತೀರಾ? ಅಂತರ್ಬೆಳೆ ಅಂತಂದ್ರೆ ಅಲ್ಲಿ ನಿರ್ದಿಷ್ಟವಾದಂತ ಅಂತರವನ್ನ ಗಿಡಗಳ ಮಧ್ಯೆ ಮತ್ತು ಸಾಲುಗಳ ಮಧ್ಯೆ ನಾವು ನಿರ್ವಹಣೆಯನ್ನು ಮಾಡ್ತೀವಿ. ಮಿಶ್ರ ಬೆಳೆಯಿಂದ ಅಲ್ಲಿ ಯಾವುದೇ ತರಹದ ನಿರ್ದಿಷ್ಟವಾದಂತ ಅಂತರವನ್ನ ಸಾಲುಗಳ ಮಧ್ಯೆ ಆಗ್ಲಿ ಅಥವಾ ಗಿಡದಿಂದ ಗಿಡಕ್ಕೆ ಗಿಡಗಳ ಮಧ್ಯೆ ಆಗ್ಲಿ ನಾವು ನಿರ್ವಹಣೆಯನ್ನು ಮಾಡೋದಿಲ್ಲ. ಮತ್ತೆ ಈಗ ಕೆಲ ರೈತರು ಈಗ ಅವರಿಗೆ ಇಷ್ಟೇ ಗಿಡಗಳು ಬೆಳಿಬೇಕು, ಇಲ್ಲೇ ಹಾಕ್ಬೇಕು ಅನ್ನೋದು ಒಂದು ಮಾನದಂಡ ಇರೋದಿಲ್ಲ. ಅವರು ಬದುಗಳ ಮೇಲೆ ಜಾಸ್ತಿ ಹಾಕ್ಬಹುದು, ಒಳಗಡೆ ಸ್ವಲ್ಪ ಕಡಿಮೆ, ಈ ತರ ಮಿಶ್ರ. ಮತ್ತೆ ಕೆಲವು ಬೆಳೆಗಳು ಮಿಶ್ರ ಬೆಳೆಗಳಂದ್ರೆ ಈಗ ಅವರು ಒಂದು 50 ಬಾಳೆ ಸಾಕು ನಮಗೆ, ಜಾಯಿಕಾಯಿ ಒಂದು 5 ಮರಗಳು ಸಾಕು, ನಾನು ಇಲ್ಲೊಂದು ನಟ್ಟಿ ಮಾಡ್ತೀನಿ, ಬಿಸಿಲು ಇಲ್ಲಿ ಜಾಸ್ತಿ ಬರುತ್ತೆ ಇಲ್ಲಿ ಮಾಡ್ತೀನಿ, ಆ ತರನ ಹೇಳ್ತಾ ಇರ್ತಾರೆ. ಈಗ ಕೋಕೋ ಈ 4 ಗಿಡಗಳ ಮಧ್ಯೆ ಒಂದೇಳು ಅಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಗಿಡಗಳನ್ನ ಹಾಕ್ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಮಿಶ್ರ ಬೆಳೆ ಮತ್ತು ಅಂತರ ಬೆಳೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ. ಮತ್ತೆ ಈಗ ನಾವು ಮಿಶ್ರ ಬೆಳೆ ತೆಗೆದುಕೊಂಡರೆ ಯಾವ ರೀತಿಯಿಂದ ನಾವು ಆರ್ಥಿಕವಾಗಿ ಅಂತೂ ಲಾಭ ಆಗೇ ಆಗುತ್ತೆ, ಇನ್ನು ಇನ್ನಿತರ ಲಾಭಗಳು ಬಂದ್ರೆ ಏನ್ ಹೇಳ್ತೀರಾ ಸರ್? ತಾವು ಬಹಳ ಉತ್ತಮವಾದಂತ ಪ್ರಶ್ನೆಯನ್ನು ಕೇಳಿದ್ರೆ, ಇದು ವೈಜ್ಞಾನಿಕ ಹಿನ್ನೆಲೆ ಹೇಳ್ಬೇಕು ನಾನು ರೈತರಿಗೆ. ಯಾಕಂದ್ರೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಾಗ, ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದಾಗ, ಕ್ಷೇತ್ರ ಭೇಟಿ ಕೊಟ್ಟಾಗ ರೈತರು ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ, ಇಲ್ಲ ಅಡಿಕೆ ಜೊತೆಗೆ ಬೇರೆ ಬೆಳೆ ಹಾಕಿದ್ರೆ ಅಡಿಕೆ ಇಳುವರಿ ಕಡಿಮೆ ಆಗ್ತದೆ ಅನ್ನೋದು ಒಂದು ಸಮಸ್ಯೆ ಇದೆ. ನಾವು ಅವರಿಗೆ ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ವೈಜ್ಞಾನಿಕ ಹಿನ್ನೆಲೆ ಏನಂತಂದ್ರೆ, ಈಗ ನೋಡಿ, ಅಡಿಕೆಯನ್ನು 9-9.5 ದಾಯದಲ್ಲಿ ನಾವು ನಾಟಿ ಮಾಡಿದಾಗ ಅದು ಕೇವಲ 31% ನಷ್ಟು ಭೂಮಿಯನ್ನು ಮಾತ್ರ ಉಪಯೋಗ ಮಾಡಿಕೊಳ್ತದೆ. ಇನ್ನು 69% ನಷ್ಟು ಭೂಮಿ ಉಪಯೋಗ ಆಗುದಿಲ್ಲ. ಅದನ್ನ ನೀವು ಬೇರೆ ಬೆಳೆ ಬೆಳೀಲಿಕ್ಕೆ ಉಪಯೋಗ ಮಾಡ್ಕೊಳ್ಬಹುದು ಒಂದನೇದು. ಎರಡನೇದು, ಒಂದು 10-14-15 ವರ್ಷದ ತೋಟ, ಅಡಿಕೆ ತೋಟ ನೀವು ತಗೊಂಡ್ರೆ ಸೂರ್ಯಪ್ರಕಾಶ ಕೇವಲ ಒಂದು 50-60% ನಷ್ಟು ಮಾತ್ರ ಉಪಯೋಗ ಆಗ್ತದೆ, ಉಳಿದಿದ್ದು ಉಪಯೋಗ ಆಗುದಿಲ್ಲ. ಅದೇ ತರನಾಗಿ ಇನ್ನು ಗಾಳಿ, ಅದಕ್ಕೇನು ನಾವು ವ್ಯಯ ದುಡ್ಡನ್ನು ಕೊಡಬೇಕಾಗಿಲ್ಲ, ಬೆಳಕು, ಇವೆಲ್ಲವನ್ನು ಸಹಿತ ನಾವು ಸರಿಯಾಗಿ ಉಪಯೋಗ ಮಾಡೋ ಸಂಪನ್ಮೂಲಗಳು ಏನ್ ಸಿಗ್ತದೆ, ನೀರು, ಈ ಸ್ವಾಭಾವಿಕವಾಗಿ ದೊರೆಯುವಂತಹ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಕೆ ಆಗ್ಬೇಕು ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಬೆಳೆಯನ್ನು ಬೆಳೆಯುವುದು ಬಹಳ ಸೂಕ್ತ. ಅವಾಗ ಏನಾಗುತ್ತೆ, ನಮಗೆ ಮಾಡಿದಂತ ಖರ್ಚಿಗೆ 2-3 ಪಟ್ಟಿನಷ್ಟು ಆದಾಯವನ್ನ ನಾವು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಒಂದು ಎರಡನೇದು, ಅಂತರ ಹಾಗೂ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಇನ್ನು ಎರಡನೇ ಲಾಭ ಏನಂತಂದ್ರೆ, ಒಂದು ಬೆಳೆ ಏನಾದ್ರೂ ಸಮಸ್ಯೆ ಆದ್ರೆ ಇನ್ನೊಂದು ಬೆಳೆ ನಮಗೆ ಆರ್ಥಿಕವಾಗಿ ಸ್ವಲ್ಪ ಸಬಲತೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಮೂರನೇದ್ದು ಏನಂತಂದ್ರೆ, ಬಹಳ ವರ್ಷಗಳ ನೀವು ಒಳಗೆ ಮಾಡ್ತಾ ಹೋದಾಗ ಭೂಮಿಯ ಫಲವತ್ತತೆ ಆಗಿರ್ಬಹುದು, ವಾತಾವರಣದ ಮೇಲೆ ಪರಿಣಾಮ ಆಗಿರ್ಬಹುದು, ಮತ್ತೆ ನಮ್ಮ ಸಂಪನ್ಮೂಲಗಳ ಸದ್ಬಳಕೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅಂತರ ಹಾಗೂ ಮಿಶ್ರ ಬೆಳೆಗಳನ್ನು ನಾವು ಮಾಡುವುದು ಬಹಳ ಸೂಕ್ತ. ಮತ್ತು ಏಕ ಬೆಳೆ ಪದ್ಧತಿಯನ್ನು ರೈತರು ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದ್ರೆ ಏಕ ಬೆಳೆ ಪದ್ಧತಿ ಮಾಡಿದಾಗ ಕೆಲವು ಸಮಯ ನಮಗೆ ರೋಗ ಬರಬಹುದು, ಕೀಟ ಬರಬಹುದು. ಒಂದು ಒಳ್ಳೆ ಉದಾಹರಣೆ ಅಂದ್ರೆ, ನಿಮಗೆ 2022-23 ಮತ್ತೆ 2021 ಎಲೆ ಚುಕ್ಕೆ ಬಾಧೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಬಹಳಷ್ಟು ಆಯ್ತು. ಹೌದು ಸರ್. ಅದರದ್ದು ಒಂದು ನಮ್ಮ ಅಧ್ಯಯನದ ಪ್ರಕಾರ ಹೆಚ್ಚು ಕಡಿಮೆ ಒಂದು 54,000 ಹೆಕ್ಟರ್ ನಷ್ಟು ಅಡಿಕೆ ತೋಟಗಳು ಇದಕ್ಕೆ ತುತ್ತಾದ್ವು. ಅವಾಗ ಬಹಳಷ್ಟು ಆರ್ಥಿಕ ನಷ್ಟ ಆಗ್ತದೆ. ಅಂತ ಸನ್ನಿವೇಶದಲ್ಲಿ ಬೇರೆ ಬೆಳೆಗಳಿದ್ರೆ ಸ್ವಲ್ಪ ನಮಗೆ ಆ ಬೆಳೆಗಳಿಂದ ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಿಕ್ಕೆ ಸಹಾಯಕ ಆಗ್ತದೆ. ಈಗ ನಾವು ಮಿಶ್ರ ಬೆಳೆಗೆ ಬಂದ್ರೆ ಯಾವೆಲ್ಲ ಒಂದು ಮಿಶ್ರ ಬೆಳೆಗಳನ್ನ ನಾವು ಅಡಿಕೆ ಬೆಳೆಯಲ್ಲಿ ತೆಗೆದುಕೊಳ್ಬಹುದು ಅಂತ ಹೇಳ್ತೀರಾ ಸರ್? ಅದೇ ನಾನು ಈಗ ಒಂದು ಸಾಂಬಾರು ಬೆಳೆಗಳು ಮುಖ್ಯವಾಗಿ ಆಮೇಲೆ ಕೆಲವು ಮರಜಾತಿಯ ಸಾಂಬಾರ್ ಬೆಳೆಗಳು ಅಂತ ಹೇಳ್ತೀವಿ. ಈಗ ಜಾಯಿಕಾಯಿ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇವು ಮತ್ತೆ ಲವಂಗ ಇರ್ಬೋದು, ಅಲ್ಲ ಮರಜಾತಿಯ ದಾಲ್ಚಿನ್ನಿ ಮತ್ತೆ ಜಾಯಿಕಾಯಿ ಮತ್ತೆ ಲವಂಗ, ಇವು ಮರಜಾತಿಯ ಸಾಂಬಾರ್ ಪದಾರ್ಥಗಳು ಅಂತ ಹೇಳ್ತೀವಿ. ಇವನ್ನ ಅವರು ಒಂದು ಎಲ್ಲಿ ಸ್ವಲ್ಪ ಬಿಸಿಲು ಚೆನ್ನಾಗಿ ಕಾಣಿಸ್ಕೊಳ್ತದೆ ಅಂತ ಭಾಗದಲ್ಲಿ ಮತ್ತೆ ಬದುಗಳ ಮೇಲೆ ಹೆಚ್ಚಾಕೊಂಡು ಇವನ್ನ ಲಾಭ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇನ್ನು ಕಾಳುಮೆಣಸು ಬಳ್ಳಿ ಜಾತಿ ಅಂತ ಹೇಳ್ತೀವಿ, ಅದು ನಿಮಗೆ ಉತ್ತಮವಾದಂತ ಇಳುವರಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಸಹಿತ ನಾವು ಈಗ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಇಲ್ಲಿ ನಮ್ಮ ಭಾಗದಲ್ಲಿ ರೈತರು ಅರೆ ಮಲೆನಾಡು ಮತ್ತೆ ಮಲೆನಾಡಿನ ಕೆಲ ಪ್ರದೇಶಗಳಲ್ಲಿ ಇಲ್ಲ, ನಾವು ಕೊಯ್ಲು ಮಾಡುವಾಗ ಅಡಿಕೆ ಕೊಯ್ಲು ಮಾಡುವಾಗ ಕಾಳುಮೆಣಸು ಬಹಳ ತೊಂದರೆ ಆಗ್ತದೆ, ಮರದ ಬೀಳ್ತದೆ ಅಂತ ಹೇಳ್ತಾರೆ. ನಾವು ರೈತರಿಗೆ ಹೇಳೋದು ಹಾಗಾದ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲು ಅಂದ್ರೆ, ಈಗ ನೀವು ಒಂದು ಸಾಲ ಅಡಿಕೆ ಇದೆ, ಆ ಸಾಲಿಗೆ ನೀವು ಕಾಳುಮೆಣಸು ಹಾಕಿದ್ರೆ ಅದು ಪಕ್ಕದ ಸಾಲಿಗೆ ಬಿಟ್ಬಿಡಿ, ಮತ್ತೆ ಮುಂದಿನ ಸಾಲಿಗೆ ಹಾಕಿ, ಅವಾಗ ನಿಮ್ಗೆ ಕೊಯ್ಲು ಮಾಡುವ ಹಾಗೂ ಸಹಿತ ಏನು ಸಮಸ್ಯೆ ಆಗೋದಿಲ್ಲ. ಅಂತ ಸನ್ನಿವೇಶದಲ್ಲಿ ನಿಮಗೆ ಕೊಯ್ಲು ಮಾಡ್ಲಿಕ್ಕೂ ಸಮಸ್ಯೆ ಇಲ್ಲ, ತೋಟಗಳಿಗೆ ಕೆಲಸ ಮಾಡ್ಲಿಕ್ಕೂ ಸಮಸ್ಯೆ ಇಲ್ಲ. ಮತ್ತೆ ರೈತ ಬಾಂಧವರು ಹೇಳೋದು ಸ್ವಲ್ಪ ರೋಗಗಳು ಜಾಸ್ತಿ ಆಗ್ತದೆ. ಹೌದು, ಈಗ ಎಲ್ಲಾ ಬೆಳೆಗಳಿಗೂ ರೋಗಗಳು ಕೀಟಗಳು ಹಾವಳಿ ಇದ್ದೇ ಇರುತ್ತೆ. ನಾವು ಅದನ್ನು ಹದವರಿತು ಮೇಂಟೈನ್ ಮಾಡಿದ್ರೆ, ಹದವರಿತು ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡಿದ್ದೆ ಆದ್ರೆ, ಎರಡೂ ಬೆಳೆಗಳಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ, ಲಾಭವನ್ನು ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಬಹಳಷ್ಟು ಜನ ರೈತ ಬಾಂಧವರು ಕಾಳು ಮೆಣಸನ್ನು ಬೆಳೆದು ಒಳ್ಳೆಯ ಆದಾಯವನ್ನು ಗಳಿಸಿದ್ದಾರೆ, ಕೋಕೋವನ್ನು ಬೆಳೆದು ಗಳಿಸಿದ್ದಾರೆ, ಬಾಳೆಯನ್ನು ಬೆಳೆದು ಗಳಿಸಿದ್ದಾರೆ. ಬಾಳೆ ನೋಡಿ, ಈಗ ಒಂದು 5-6 ವರ್ಷದಿಂದ ದರ ಕಡಿಮೆ ಆಗಿಲ್ಲ. ಹೌದು ಸರ್, ಹಾಗಾಗಿ ನಿಮ್ಗೆ ಉತ್ತಮ ಬಾಳೆ ಆಯ್ತು. ಮತ್ತೆ ಇನ್ನು ಸಣ್ಣ ತೋಟಗಳಲ್ಲಿ ನೀವು ಹೇಳಿದ ಹಾಗೆ ಹೂವಿನ ಬೆಳೆಗಳು, ಈಗ ಹಂಗಾಮಿಗೆ ಹದವರಿತು ಹಾಕ್ಬೇಕು. ಉದಾಹರಣೆಗೆ ಈಗ ದಸರಾ, ದಸರಾಕ್ಕೆ ಬೇಕಾಗುವಂತ ಹೂವು, ಆಮೇಲೆ ದೀಪಾವಳಿಗೆ ಬೇಕಾಗುವಂತ ಹೂವು. ದಸರಾ ಮತ್ತು ದೀಪಾವಳಿಗೆ ಚೆಂಡುವಿನ ಅತ್ಯಧಿಕ ಬೇಡಿಕೆ ಇರ್ತದೆ. ನಮಗೆ ದಸರಾ ನೋಡ್ಕೊಂಡು, ದಸರಾ ಯಾವ ದಿನಾಂಕದಂದ್ರೆ ಅದ್ರ ಹಿಂದೆ 40 ದಿನದ ಹಿಂದೆ ನಾವು ಚೆಂಡುವನ್ನು ಹಾಕೊಂಡ್ರೆ ಕರೆಕ್ಟ್ ಆಗಿ ನಮಗೆ ಕೊಯ್ಲು ಸಿಗ್ತದೆ. ನಾವು ಒಮ್ಮೆ ಎಲ್ಲ 1-2 ಎಕರೆ ಹಾಕುದ್ ಬೇಡ. ಈಗ 1 ಎಕರೆ ನಾವು ಅಡಿಕೆ ಇತ್ತು ಸಣ್ಣದ, 2 ವರ್ಷದ ಅಡಿಕೆ ತೋಟ ಇದೆ ಅಂತ ಉದಾಹರಣೆಗೆ ಇಟ್ಕೊಳ್ಳಿ, ಅದರಲ್ಲಿ ಒಂದು 5-10 ಗುಂಟೆ ಅಷ್ಟು ಚೆಂಡು ಹೂವು, ಅದು ಯಾವಾಗ ನಮ್ಗೆ ದಸರಾಗ ಸಿಗ್ಬೋದು ಅಂದ್ರೆ ದಸರಾ ಇಂದ 40 ದಿನಗಳ ಹಿಂದೆ. ಅದೇ ತರನಾಗಿ ದೀಪಾವಳಿ ಯಾವಾಗಿದ್ಲ, ಅದು ಒಂದು 40-50 ದಿನದ ಹಿಂದೆ ಮತ್ತೊಂದು 5 ಗುಂಟೆ ಈ ತರನ ಹಾಕೊಂಡ್ರೆ ನಮಗೆ ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಮಾಡಿದಾಗ ಏನಾಗ್ತದೆ, ನಮಗೆ ಮಾರುಕಟ್ಟೆ ಒಳ್ಳೆಯ ಮಾರುಕಟ್ಟೆ ಸಿಗ್ತದೆ. ನೋಡಿ, ಅದು ದಸರಾ ಹಿಂದೆ 1 ದಿನ ಮತ್ತು ದಸರಾ ದಿನ ನಿಮಗೆ ಒಮ್ಮೆಮ್ಮೆ ಏನಾಗ್ತದೆ, ಚೆಂಡು ಹೂವು 200 ರೂಪಾಯಿ ಕೆಜಿ ವರೆಗೆ ಹೋಗ್ತದೆ ದರ ಮಾರ್ಕೆಟ್ ನಲ್ಲಿ. ಹೋಲ್ಸೇಲ್ ಅಲ್ಲಿ ಅದ್ರದ್ದು 1/2 ದರ ಇದ್ರೂ ಸಹಿತ ರೈತ ಬಂದ್ರೆ ಒಳ್ಳೆಯ ಲಾಭ ಆಗುವ ಸಾಧ್ಯತೆ ಹೆಚ್ಚು. ಮಂಗಗಳಿಗೆ ಆಹಾರ ಸಿಗದಾಗ ನಮ್ಮ ತೋಟಗಳಿಗೆ ದಾಳಿ ಇಡುವಂತದ್ದು ಸಾಮಾನ್ಯ. ಈಗ ನಮಗೂ ಅಷ್ಟೇ, ನಮ್ಗೆ ಆಹಾರ ಸಿಗದ ಪಕ್ಕದಲ್ಲಿ ಹೋಗ್ತೀವಿ. ಅದೇ ತರನೇ ಮಂಗಗಳಲ್ಲಿ ಏನಾಗ್ತದೆ, ವಾತಾವರಣದಲ್ಲಿ ಮೊದಲೇನಿತ್ತು ಕಾಡಿನಲ್ಲಿ ಸಾಕಷ್ಟು ಒಳಗೆ ಬೇಕಾಗುವಂತ ಹಣ್ಣಿನ ಗಿಡಗಳು ಮತ್ತೆ ಅದಕ್ಕೆ ಆಹಾರದ ಬೆಳೆಗಳು ಸಾಕಷ್ಟು ಸಿಗ್ತದೆ. ಇಲ್ಲಿ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಏನಾಗ್ತದೆ, ಈಗ ಅವು ಕಾಡಿನಿಂದ ನಾಡಿಗೆ ವಲಸೆ ಬರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಲ ರೈತರ ಅಭಿಪ್ರಾಯ ಹೇಳ್ತೀನಿ ನಾನು, ಸಾಕಷ್ಟು ಕ್ಷೇತ್ರ ಬಿಟ್ಟು ಹೋದಾಗ ರೈತರು ಹೇಳ್ತಾರೆ, ಇಲ್ಲ ಸರ್, ನಾವು ತೋಟದ ಸುತ್ತು ಒಂದಷ್ಟು ಈ ಮಂಗಗಳಿಗೆ ಬೇಕಾಗುವಂತ ಹಣ್ಣಿನ ಗಿಡಗಳನ್ನ ನಾವು ನಾಟಿ ಮಾಡ್ಕೊಂಡು ಬಿಟ್ಟಿದೀವಿ, ಹಾಗಾಗಿ ಸ್ವಲ್ಪ ಅವನ್ನ ಹಣ್ಣಿನ ಗಿಡಗಳನ್ನ ತಿನ್ಕೊಂಡು ಒಳಗಡೆ ಬರುವ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅದು ಒಂದನ್ನು ನಾವು ಮಾಡಬಹುದು, ಬಿಟ್ರೆ ಮತ್ತೆ ಬೇರೆ ತರಹ ಇದಕ್ಕೆ ವ್ಯವಸ್ಥೆಯನ್ನು ಮಾಡೋದು ಸ್ವಲ್ಪ ಕಷ್ಟದಾಯಕ ಅಂತ. ಈಗ ಕೆಲವೊಂದು ದುಷ್ಪರಿಣಾಮಗಳ ಬಗ್ಗೆ ಬಂದ್ರೆ, ಅಂದ್ರೆ ಅಂತರ ಬೆಳೆ ದುಷ್ಪರಿಣಾಮ ಅಂತ ಹೇಳುವ ಹಾಗಿಲ್ಲ, ಆದ್ರೂ ಕೆಲವೊಂದು ದುಷ್ಪರಿಣಾಮಗಳ ಬಗ್ಗೆ ನಾವು ನಿರ್ವಹಣೆ ಮಾಡ್ಬೇಕನ್ನೋದು ಸ್ವಲ್ಪ ಹೇಳಿ ಸರ್. ಸರ್, ತಾವು ಹೇಳಿದ ಹಾಗೆ ದುಷ್ಪರಿಣಾಮ ಅಂತ ಹೇಳಕ್ಕಾಗಲ್ಲ. ಈಗೇನಾಗ್ತದೆ, ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಆ ಪ್ರದೇಶದಲ್ಲಿ ಎಷ್ಟು ಗಿಡಗಳು ಇರ್ತಾವಲ್ಲ, ಆ ಗಿಡಗಳಿಗೆ ಬೇಕಾಗುವಂತ ಪೋಷಕಾಂಶಗಳು, ನೀರಿನ ನಿರ್ವಹಣೆ ಮತ್ತೆ ರೋಗ ಕೀಟಗಳ ಹತೋಟಿ ಮಾಡದೇ ಇದ್ದಾಗ ಅದೇ ಬೆಳೆಗಳಲ್ಲಿ ಸ್ಪರ್ಧೆ ಏರ್ಪಟ್ಟು ಸ್ವಲ್ಪ ಸಮಸ್ಯೆಗಳಾಗುವುದನ್ನು ನಾವು ಗಮನಿಸಿದೆ. ಹಾಗಾಗಿ ಅದಕ್ಕೆ ಪ್ರತಿಯೊಂದು ಬೆಳೆಗೂ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳು ಕೊಡಬೇಕಾಗ್ತದೆ. ಈಗ ಕೋಕೋದ ಉದಾಹರಣೆ ತಗೊಳ್ಳೋಣ. ಈಗ ಅಡಿಕೆಗೆ ನಾನು ಹೇಳಿದೆ, 3-4 ವರ್ಷ ಮೇಲ್ಪಟ್ಟೆಲ್ಲ ತೋಟಗಳಿಗೂ ಗಿಡಗಳಿಗೂ 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ, 140 ಗ್ರಾಂನಷ್ಟು ಪೊಟ್ಯಾಶು 1 ವರ್ಷಕ್ಕೆ ಬೇಕಾಗ್ತದೆ. ಸರ್, ಈಗ ದುಷ್ಪರಿಣಾಮ ಅಂತಂದ್ರೆ ಅದರ ಒಂದು ಅನಾನುಕೂಲತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೌದು ಸರ್. ಇದಲ್ದೇನೆ ಮತ್ತೆ ಏನು ತಪ್ಪು ಕಲ್ಪನೆ ಇದೆ ಅಂತ ಹೇಳ್ತೀರಾ ನಮ್ಮ ರೈತ ಬಾಂಧವರಲ್ಲಿ ಮಿಶ್ರ ಬೆಳೆ ಬೆಳೆದ್ರೆ? ಈಗ ಅವ್ರದ್ದು ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ಇದಕ್ಕೆ ಬರುವಂತಹ ರೋಗ ಕೀಟ ಮತ್ತ ಅಡಿಕೆಗೆ ಬರಬಹುದು, ಅವಾಗ ಅಡಿಕೆ ಇಳುವರಿ ಕಡಿಮೆ ಆಗಬಹುದು ಅಂತ ಒಂದಿದೆ. ಹಾಗಾಗಿ ಅಂತ ಒಂದು ಮಾರಕವಾದಂತಹ ಕೀಟ ಮತ್ತು ರೋಗಗಳು ಇದರಲ್ಲಿ ಬರುವಂತಹದ್ದು ಅಡಿಕೆಗೇನು ಬರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅವ್ರು ಹೆಚ್ಚು ಗಮನ ಆರಿಸುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಹಾಗೆ ಪೋಷಕಾಂಶಗಳ ನಿರ್ವಹಣೆ ಸಮರ್ಪಕವಾಗಿ ಆಗ್ಬೇಕು, ನೀರಿನ ನಿರ್ವಹಣೆ ಸಮರ್ಪಕವಾಗಿ ಆಗ್ಬೇಕು, ಮತ್ತು ಕಳೆಯ ನಿರ್ವಹಣೆ ಸಮರ್ಪಕ ಮಾಡಿದ್ದೆ ಆದ್ರೆ ಮೊನ್ನೆ 7742 ಇನ್ನೊಂದ್ಸಲ ನೆನಪನ್ನು ಉಚ್ಚರಿಸ್ತೀನಿ 9535250742 ಈ ನಂಬರ್ಗೆ ನೀವು ನನ್ನನ್ನು ಸಂಪರ್ಕಿಸಬಹುದು. ಇದಕ್ಕೆ ಅಡಿಕೆ ಮತ್ತು ಅಡಿಕೆ ಸಂಬಂಧಿತ ಇದ್ರೆ ತೋಟಗಾರಿಕೆ ಬೆಳೆ ಇದ್ರೂ ತಾವು ಕೇಳಬಹುದು, ಏನು ಸಮಸ್ಯೆ ಇಲ್ಲ. ದಯವಿಟ್ಟು ತಾವು ಮತ್ತೇನಾದ್ರು ಸಮಸ್ಯೆಗಳಿದ್ರೆ ಅದಕ್ಕೆ ನನಗೆ ಫೋನ್ ಮಾಡಿನೂ ಈ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಮಿಶ್ರ ಮತ್ತು ಅಂತರ್ಬೆಳೆ ನಿರ್ವಹಣೆ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜ್ ಅಡಿಯಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಕೆ ಯುಗಧರ್ಮ ರಾಮಣ್ಣನವರಿಂದ ಲಾವಣಿ ಪದಗಳನ್ನು ಕೇಳೋಣ. ವಾಣಿನುಡಿಯೇ ವಾಣಿನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ ಒನ್ ಮಳಿಗಿ ಮ್ಯಾಲ್ ನಡಿಯೇ ಜಣ ಜಣಿಯರ ಕೊನೆಯೊಳಗೆ ಕೂತು ಕಮಣಿ ಬಿಸುತ ಕುಣಿಯೇ ವಾಣಿನುಡಿಯೇ ವಾಣಿನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ ಒನ್ ಮಳಿಗಿ ಮ್ಯಾಲ್ ನಡಿಯೇ ಜಣ ಜಣಿಯರ ಕೊನೆಯೊಳಗೆ ಕೂತು ಕಮಣಿ ಬಿಸುತ ಕುಣಿ ಅಪ್ಪನಪ್ಪನ ತೆಪ್ಪದ ಹುಟ್ಟಿನ ಕಪ ಕಣಿಕಿ ಪಡೆಯೇ ನನ್ನ ಹೂವ ಕಪ ಕಣಿಕಿ ಪಡೆಯೇ ಒಪ್ಪುಳ್ಳ ಬ್ರಹ್ಮನ ಒಪ್ಪುಳ್ಳ ಬ್ರಹ್ಮನ ಪಟ್ಟದ ರಸಿಯೇ ಕುಪ್ಪಳಿಸಿ ಕುರು ಹಿಡಿಯೇ ವಾಣಿ ನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ ಹುನ್ ಮಳಿಗಿ ಮ್ಯಾಲ್ ನಡಿಯೇ ಜಣ ಜಣಿಯರ ಕೊನೆಯೊಳಗೆ ಕೂತು ಕಮಣಿ ಬಿಸುತ ಕುಣಿ ಮಧುರಮಣಿಯೇ ಮಧುರಮಣಿಯೇ ಹೃದಯ ಹಜರಿಯೇ ಮಧುರಮಣಿಯೇ ಹೃದಯ ಹಜರಿಯೇ ಸದಮಳ್ಳ ಗನ ದೊರೆಯೇ ಸದಮಳ್ಳ ಗನ ದೊರೆಯೇ ಗಮಕ ಪಲ್ಲವಿಯ ಗರದಿ ಗಮಾತಿನ ಲಯ ಗುರು ಮನಹರಿಯೇ ಗಮಕ ಪಲ್ಲವಿಯ ಗರದಿ ಗಮಾತಿನ ಲಯ ಗುರು ಮನಹರಿಯೇ ವಾಣಿ ನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ ಒನ್ ಮಳಿಗಿ ಮ್ಯಾಲ್ ನಡಿಯೇ ಜಣ ಜಣಿಯರ ಕೊನೆಯೊಳಗೆ ಕೂತು ಕಮಣಿ ಬಿಸುತ ಕುಣಿಯೇ ರಂಗು ರಂಗಿನ ಹಗ ರಂಗು ರಂಗಿನ ರಂಗದ ಬಲೆಯೇ ರಂಗು ರಂಗಿನ ರಂಗದ ಬಲೆಯೇ ಮಂಗಳ ಚಿತ್ಕಳೆಯೇ ನನ್ನ ಹೂವ ಮಂಗಳ ಚಿತ್ಕಳೆಯೇ ಸಂಗಮನಾಥನ ಅಂಗೈಯಲ್ಲಿ ಆಡುವಂತ ಯುವಧರ್ಮನೊಳ ಜೇರಿಯೇ ಸಂಗಮನಾಥನ ಅಂಗೈಯಲ್ಲಿ ಆಡುವಂತ ಯುವಧರ್ಮದೊಳ ಜೇರಿಯೇ ನನ್ನ ಹೂವ ಯುವಧರ್ಮದೊಳ ಜೇರಿಯೇ ಅಂದರೆ ಭವನಾಶ ಬಾ ಅಂದರೆ ಭವ ನಾಶ ಸಾ ಅಂದರೆ ಸರ್ವ ಸಂಪತ್ತಿಗೂ ಮಿಗಿಲಾಗಿರ್ತಕ್ಕಂಥ ಪರಾತ್ಪರ ವಸ್ತು ವಾ ಅಂದರೆ ಅಂತಪ್ಪ ವ್ಯಕ್ತಿತ್ವವೇ ಮಹಾಮಂತ್ರದ ಸರ್ವಸಿದ್ಧಿಯ ತತ್ವದ ಕಾಯ ಬಾ ಸಾ ವಾ ಈ ಮೂರಕ್ಷರದೊಳಗೆ ಏನೈತೆ ಅಂದರೆ ಬೀಜದೊಳಗಡೆಗೆಯದು ಬ್ರಹ್ಮಾಂಡ ಬ್ರಹ್ಮಾಂಡದೊಳಗಡೆಗೆಯದು ಅಣುತೃಣದ ಅಗೋಚರ ಶಕ್ತಿಯ ಬೀಜ ಇಂತಪ್ಪ ಬೀಜ ಬ್ರಹ್ಮಾಂಡದ ಜೀವಕಳೆಯೇ ಅಂತಪ್ಪ ಅಕಾರ ಉಕಾರ ಮಕಾರ ಚಿಕಾರವೆಂಬ ಆಕಾರವೇ ಪಿಂಡಾಂಡದ ಸ್ವಸ್ವರೂಪದಳು ನೇತ್ರ ಮುಂದಣದ ಪಾತ್ರ ಪರಿಚಯದ ಪಟ್ಟಿ ಲೆಕ್ಕವ ಒಟ್ಟಿ ಅಂತಪ್ಪ ಭೂಗರ್ಭ ಭುವನಂಗಳದೊಳಗೆ ಒಂದೆಣ್ಣು ಮಣ್ಣಿನ ಬಣ್ಣದ ಬಯಲಾಟದೊಳಗೆ ಕಣ್ಣಿಲ್ಲದಪ್ಪ ಕಣ್ಣು ಕೊಟ್ಟ ಕುಡಿಬಳ್ಳಿಯ ಬಣ್ಣದ ಮಸ್ತಕ ಬ್ರಹ್ಮಾಂಡದೊಳಗೆ ಪಂಚರೈವರ ನಿಲ್ಲಿಸಿದಂತ